ಮಂಡಲದರಿಸಿದ ಕರದೊಳು ದಂಡಕ ಮಂಡಲದರಿಸಿದ ಜಗದಿ ಸಂಚರಿ ಪನಿ ರಾಮಯನ ಜಗದಿ ಸಂಚರಿ ಪನಿ ಜಾನಪದ ಗೀತೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಲ ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಅಂಗೈಯಗಲ ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಹುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಏರಿ ಮ್ಯಗಳ ಬೆಳ್ಳಲು ರಾಯ ಕೆರೆಯ ಬಳಗದ ಬೆಸ್ತರ ಹುಡುಗ, ಏರಿ ಮ್ಯಗಳ ಬೆಳ್ಳಲು ರಾಯ ಕೆರೆಯ ಬಳಗದ ಬೆಸ್ತರ ಹುಡುಗ, ಕೆರೆಯ ಬಳಗರ ಬೆಸ್ತರ ಹುಡುಗ, ಕೆರೆಯ ಬಳಗರ ಬೆಸ್ತರ ಹುಡುಗ, ಓಡಿ ಓಡಿ ಸುದಿಯ ಕುಡಿದಲ್ಲೋ ನಾ ನಿಲ್ಲುವಳಲ್ಲ, ಓಡಿ ಓಡಿ ಸುದಿಯ ಕುಡಿದಲ್ಲೋ ನಾ ನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಆರು ಸಾವಿರ ವಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಆರು ಸಾವಿರ ವಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣ ಹಾಕಲ್ಯೋ ನಾಲಿಲುವಳಲ್ಲ, ಸೋಲು ಸೋಲಿಗೆ ಮಣ್ಣ ಹಾಕಲ್ಯೋ ನಾ ನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಸಾವಿರ ಕುಡುಗೋಲು ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಅಲ್ಲಿಗೆ ರಕ್ತಗೊಡಿಸಯ್ಯೋ ನಾ ನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರಕ್ತವ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಒಂದು ಬಳ್ಳಿಲಿ ವೀಳ್ಯದಡಿಕೆ ಒಂದು ಬಂಡಿಲಿ ತಿಗಳಿ ತಮಟ, ಒಂದು ಬಂಡಿಲಿ ವೀಳ್ಯದಡಿಕೆ ಒಂದು ಬಂಡಿಲಿ ತಿಗಳಿ ತಮಟ, ಒಂದು ಬಂಡಿಲಿ ತಿಗಳಿ ತಮಟ, ಒಂದು ಬಂಡಿಲಿ ತಿಗಳಿ ತಮಟ, ಮೂಲೆ ಮೂಲೆಗೆ ಡಂಗೂರ ಹೊಡಿಸಯ್ಯೋ ನಾ ನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಡಂಗೂರ ಹೊಡಿಸಯ್ಯೋ ನಾ ನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ, ಶುಭಕರಿ ಮಾತಾ ಮಹೇಶ್ವರಿ, ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ, ಅಂಬೆ ಭವಾನಿ ಅಖಿಲಾಂಡೇಶ್ವರಿ, ಅಂಬೆ ಭವಾನಿ ಅಖಿಲಾಂಡೇಶ್ವರಿ, ಜಯ ಜಯ ಅಂಬಾ ಜಯ ಜಗದಂಬಾ, ಜಯ ಜಯ ಅಂಬಾ ಜಯ ಜಗದಂಬಾ, ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ, ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ, ರಾಜೀವ ಲೋಚನೆ ಆದಿ ಪರಾಶಕ್ತಿ ಜಗದಂಬಾ ಜೈ ಜಗದಂಬಾ ಜೈ ಜೈ ಅಂಬಾ ಜೈ ಜಗದಂಬಾ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಹೇ ಸರ್ವೇಶ್ವರಿ ಜಯ ಭಯಂಕರಿ ಹೇ ಸರ್ವೇಶ್ವರಿ ಜಯ ಭಯಂಕರಿ ಕರುಣಾ ಸಾಗರಿ ಜಯ ವಾಗೀಶ್ವರಿ ಕರುಣಾ ಸಾಗರಿ ಜಯ ವಾಗೀಶ್ವರಿ ಆನಂದ ರೂಪಿಣಿ ಹೇ ಶಿವ ಶಂಕರಿ ಆನಂದ ರೂಪಿಣಿ ಹೇ ಶಿವ ಶಂಕರಿ ಜಯ ಜಯ ಅಂಬಾ ಜಯ ಜಗದಂಬಾ ಜಯ ಜಯ ಅಂಬಾ ಜಯ ಜಗದಂಬಾ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಶಂಕರಿ ಶುಭಕರಿ ಭಕ್ತ ಕೃಪಾಕರಿ ಶಂಕರಿ ಶುಭಕರಿ ಭಕ್ತ ಕೃಪಾಕರಿ ಓಂಕಾರೇಶ್ವರಿ ಜೈ ಜಗದೀಶ್ವರಿ ಓಂಕಾರೇಶ್ವರಿ ಜೈ ಜಗದೀಶ್ವರಿ ಆನಂದ ರೂಪಿಣಿ ಅನ್ನಪೂರ್ಣೇಶ್ವರಿ ಆನಂದ ರೂಪಿಣಿ ಅನ್ನಪೂರ್ಣೇಶ್ವರಿ ಜೈ ಜೈ ಅಂಬಾ ಜೈ ಜಗದಂಬಾ ಜೈ ಜೈ ಅಂಬಾ ಜೈ ಜಗದಂಬಾ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಸುರನರ ವಂದಿತೆ ವರ ಮುನಿ ಸನ್ನುತೆ ಸುರನರ ವಂದಿತೆ ವರ ಮುನಿ ಸನ್ನುತೆ ಪರ ಜೈ ಜೈ ಅಂಬಾ ಜೈ ಜಗದಂಬಾ ಜೈ ಜೈ ಅಂಬಾ ಜೈ ಜಗದಂಬಾ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ಜೈ ಜೈ ಅಂಬಾ ಜೈ ಜಗದಂಬಾ ಜೈ ಜೈ ಅಂಬಾ ಜೈ ಜಗದಂಬಾ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಮಂಗಳಂ ಶುಭಕರಿ ಮಂಗಳಂ ಶುಭಕರಿ ಮಂಗಳಂ ಶುಭಕರಿ ಮಾತಾ ಮಹೇಶ್ವರಿ ಈಗ ಜಾನಪದ ಗೀತೆ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ್ಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ್ಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ್ಮ ಚೆಂಡಾಡಿದ ನಿಂಬಿಯ ಎದ್ದೋನೆ ನಿಮ ಜ್ಞಾನ ಏಳುತ್ತಲೇ ನಿಮ ಜ್ಞಾನ ಸಿದ್ಧರ ಜ್ಞಾನ ಶಿವ ಜ್ಞಾನ ನಿಂಬಿಯ ಸಿದ್ಧರನೇ ನಿಮ ಜ್ಞಾನ ಶಿವ ಜ್ಞಾನ ಮಾ ಶಿವನೇ ನಿದ್ರೆ ಕಣ್ಣಾಗೆ ನಿಮ ಜ್ಞಾನ ನಿಂಬಿಯ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಮೂಕಾಂಬಾ ತುಳಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಮೂಕಾಂಬಾ ಜಗದಂಬಾ ಮೂಕಾಂಬಾ ತುಳಜಾ ಭವಾನಿ ಅಂಬಾ ಅಂಬಾ ಭವಾನಿ ಜಗದಂಬಾ ಶಿಕ್ಷಕಿ ಶಿಷ್ಟ ರಕ್ಷಕಿ ಅಂಬಾ ಭವಾನಿ ಜಗದಂಬಾ ಭವಾನಿ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಅಂಬಾ ಭವಾನಿ ಜಗದಂಬಾ ಭವಾನಿ ಸೃಷ್ಟಿಪಾಲಕಿ ಜೀವಪಾಲಕಿ ಸೃಷ್ಟಿಪಾಲಕಿ ಜೀವಪಾಲಕಿ ಅಂಬಾ ಭವಾನಿ ಅಂಬಾ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಕನ್ನಿಕ ಎಂಬ ಹೆಸರಾದೆ ಕರಿಕಾನನದೊಳು ನೆಲೆಯಾದೆ ಕನ್ನಿಕ ಎಂಬ ಹೆಸರಾದೆ ಕರಿಕಾನನದೊಳು ನೆಲೆಯಾದೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಲ್ಲ ದೇವರ ಸಿರಿಯಂಬೆ ಅಂಬಾ ಕಂಚಿ ಕಮಾಕ್ಷಿ ಮಧುರ ಮೀನಾಕ್ಷಿ ಗಂಧರ್ಗಿಪುರದ ಮಾದಮ್ಮ ಕಂಚಿ ಕಮಾಕ್ಷಿ ಮಧುರ ಮೀನಾಕ್ಷಿ ಗಂಧರ್ಗಿಪುರದ ಮಾದಮ್ಮ ಗ್ರಾಮ ದೇವತೆ ದುರ್ಗ ದೇವತೆ ಗ್ರಾಮ ದೇವತೆ ದುರ್ಗ ದೇವತೆ ನಾಡ ದೇವತೆ ಸಿರಿಯಂಬೆ ಅಂಬಾ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಶಿರಸಿಪುರಗಳು ನೆಲೆಯಾದೆ ಭಕ್ತರಿಗೊಲಿಯುವ ತಾಯಾದೆ ಶಿರಸಿಪುರದಳು ನೆಲೆಯಾದೆ ಭಕ್ತರಿಗೊಲಿಯುವ ತಾಯಾದೆ ಶಕ್ತಿ ಸ್ವರೂಪಿಣಿ ನೀನಾದೆ ಶಕ್ತಿ ಸ್ವರೂಪಿಣಿ ನೀನಾದೆ ಮಾರಿಕಾಂಬೆ ಎಂದು ಹೆಸರಾದೆ ಅಂಬಾ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಈಗ ಭಾವಗೀತೆ ಅಂತರಂಗದ ಮೃದಂಗ ಅಂತು ತೋಂತನಾನ ಚಿತ್ತ ತಾಳ ಬಾರಿಸುತ್ತಲಿತ್ತು ಝಣಝಣನ ಅಂತರಂಗದ ಮೃದಂಗ ಅಂತು ತೋಂತನ ಅಂತರಂಗದ ಮೃದಂಗ ಅಂತು ತೋಂತನಾನ ಚಿಕ್ಕ ತಾಳ ಹಾಕುತ್ತಿತ್ತು ಝಂಝಣನಾನ ಹೃದಯ ತಂತಿ ಮೀಟುತ್ತಿತ್ತು ತೋಂತನನಾನ ತೋಂತನನಾನ ಅಂತರಂಗದ ಮೃದಂಗ ಅಂತು ತೋಂತನಾನ ಹಲವು ಜನುಮದಿಂದ ಬಂದ ಯಾವುದೇನು ಗಾನ ಏಕತಾನ ತಂತು ತಂದು ಕಾನನ ವಿತಾಣ ಹಲವು ಜನುಮದಿಂದ ಬಂದ ಯಾವುದೇನು ಗಾನ ಏಕತಾನ ತಂತು ತಂದು ಕಾನನ ವಿತಾಣ ಏಕೋ ಏನು ಸೋಲುತ್ತಿಹುದು ನೂಲುತ್ತಿಹುದು ಗಾನ ಏಕೋ ಏನು ಸೋಲುತ್ತಿಹುದು ನೂಲುತ್ತಿಹುದು ಗಾನ ಕೊಗಿಲೆ ಗಾನ ಅಂತರಂಗದ ಮೃದಂಗ ಅಂತು ತೋಂತನ ಅಂತರಂಗದ ಮೃದಂಗ ಅಂತು ತೋಂತನಾನ ಕತ್ತಲಲ್ಲಿ ಬೆಳಕು ಮಿಂಚಿ ಹರಡಿತೇಳು ಬಣ್ಣ ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ತಣ್ಣ ಕತ್ತಲಲ್ಲಿ ಬೆಳಕು ಮಿಂಚಿ ಹರಡಿತೇಳು ಬಣ್ಣ ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ತಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ ಕಟ್ಟಿ ತಣ್ಣ ಅಂತರಂಗದ ಮೃದಂಗ ಅಂತು ತೋಂತನ ಅಂತರಂಗದ ಮೃದಂಗ ಅಂತು ತೋಂತನ ಅಲ್ಪದಾರಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನೋ ನಿನ್ನ ಹುಡುಕಿ ಕಾಂಬ ಕಣ್ಣ ಹೋಗಿ ಮರವಿಕೊಂಡು ಬಿಟ್ಟೆ ನಾನು ನೆಲದ ಮಣ್ಣು ತಾಗಿ ಮರವಿಕೊಂಡು ಬಿಟ್ಟೆ ನಾನು ನೆಲದ ಮಣ್ಣು ತಾಗಿ ಮಣ್ಣು ತಾಗಿ ಅಂತರಂಗದ ಮೃದಂಗ ಅಂತು ತೋಂತನ ಅಂತರಂಗದ ಮೃದಂಗ ಅಂತು ತೋಂತನಾನ ಚಿಕ್ಕ ತಾಳ ಹಾಕುತ್ತಿತ್ತು ಝಂಝಣನಾನ ನೆನಪು ತಂತಿ ಮೀಟುತಿತ್ತು ತೋಂತನ ನನಾನ ತೋಂತನ ನನಾನ ಅಂತರಂಗದ ಮೃದಂಗ ಅಂತು ತೋಂತನ ಅಂತರಂಗದ ಮೃದಂಗ ಅಂತರಂಗದ ಮೃದಂಗ ಅಂತರಂಗದ ಮೃದಂಗ ಅಂತು ತೋಂತನಾನ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೆ ಈಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ತುಳುಕ್ಯಾಡುತ್ತಾವ ತೂ ಕಡುಕಿ ಯವೆ ಅಪ್ಪುತಾವ ಕಣ್ತುಡುಕಿ ತುಳುಕ್ಯಾಡುತ್ತಾವ ತೂ ಕಡುಕಿ ಯವೆ ಅಪ್ಪುತಾವ ಕಣ್ತುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೆರಳಾಡುತ್ತಾವ ಮರ್ದ ಬುಡಕ ಕೆರೆ ತೆರೆ ಅಪ್ಪುತಾವ ದಡಕ ನೆರಳಾಡುತ್ತಾವ ಮರ್ದ ಬುಡಕ ಕೆರೆ ತೆರೆ ಅಪ್ಪುತಾವ ದಡಕ ಹಿಂಗ ಬಿಟ್ಟು ನನ್ನ ನೀ ನಡಕ ಹಿಂಗ ಬಿಟ್ಟು ನನ್ನ ನೀ ನಡಕ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಚುಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಚುಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸೋತು ಆಯಿತು ಮರುಳ ಮನಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಾಳಿ ತಬ್ಬುತ್ತಾವ ಹೂ ಗಂಪ ಚಂದ್ರನ ಚೂರೇನ ತಂಪ ಗಾಳಿ ತಬ್ಬುತ್ತಾವ ಹೂ ಗಂಪ ಚಂದ್ರನ ಚೂರೇನ ತಂಪ ನಿನ್ನ ಕಂಡರ ಸವಲಾವ ಕೆಂಪ ನಿನ್ನ ಕಂಡರ ಸವಲಾವ ಕೆಂಪ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನನ್ನ ನಿನ್ನ ಒಂದೇ ತನದಾಗ ಹಾಡು ಹುಟ್ಟಿ ಒಂದೇ ಮನದಾಗ ನನ್ನ ನಿನ್ನ ಒಂದೇ ತನದಾಗ ಹಾಡು ಹುಟ್ಟಿ ಒಂದೇ ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಬಂತ್ಯಾಕ ಇಂದು ನಿನಗ ಮುನಿಸು ಬೀಳಲಿಲ್ಲ ನನಗದ್ರ ಕನಸು ಬಂತ್ಯಾಕ ಇಂದು ನಿನಗ ಮುನಿಸು ಬೀಳಲಿಲ್ಲ ನನಗದ್ರ ಕನಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಇದುವರೆಗೂ ಮಾನಸ ದತ್ತಗುರು ಹೆಗಡೆ ಮತ್ತು ಸಂಗಡಿಗರಿಂದ ಗೀತಾ ವೈವಿಧ್ಯ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ರೇಖಾ ಗುರುನಾಥ್ ಹೆಗಡೆ, ಲಲಿತಾ ಗುರುನಾಥ್ ಹೆಗಡೆ ಹಾಗೂ ಹೇಮಾ ವಿನಾಯಕ್ ನಾಯ್ಕ್. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಡ್ಡೆಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿಂದರ ಜೋಗಿ ಪದಗಳು. ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಗಂಡನ ಮನೆಯನ ಬಾಳನು ಬೆಳಗಲು ಗಂಡನ ಮನೆಯನ ಬಾಳನು ಬೆಳಗಲು ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ ತಾಯಿ ಇಲ್ಲದ ತಬ್ಬಾಲಿ